ಅರ್ಜುನ ನೋಡತ್ತ, ನಮ್ಮ ಭಟರು ರೋಧಿಸುತ್ತ ಗುಂಪು ಗುಂಪಾಗಿ ಧರ್ಮರಾಜನ ರಥದ ಕಡೆ ಸುತ್ತುವರೆದಿರುವರು. ತಡ ಮಾಡದೆ ರಥವನ್ನು ಅಲ್ಲಿಗೆ ಹಾರಿಸುತ್ತೇನೆ. ನಿನ್ನನ್ನು ಗಾತಿಸಿದವರು ಯಾರು? ಸಹಿಸಿಕೋ, ಹೆದರಬೇಡ. ಬಾಪು ಕರ್ಣ ಬಾಪು, ಮೆಚ್ಚಿದನು ನಿನ್ನ ಪರಾಕ್ರಮಕ್ಕೆ. ಅರ್ಜುನ, ನೀನೆಷ್ಟು ಪರಾಕ್ರಮಿಯಾಗಿದ್ದರೂ ಕರ್ಣನ ಪರಾಕ್ರಮದ ಮುಂದೆ ನಿನ್ನ ಅಸ್ತ್ರವೇನೂ ನಡೆಯಲಾರು. ಯುದ್ಧವೂ ಬೇಡ, ರಾಜ್ಯವೂ ಬೇಡ, ಕೌರವನೇ ಆಳಿಕೊಳ್ಳಲಿ, ಬಡತನವೇ ನಮಗೆ ಸಾಕು. ಕೃಷ್ಣ ಅರ್ಜುನರೇ, ನೀವು ಕರ್ಣನ ಕೈಯಿಂದ ತಪ್ಪಿಸಿಕೊಂಡು ಬಂದಿರುವರ. ಅರ್ಜುನ, ಪರಶಿವನಿಂದ ಪಡೆದ ನಿನ್ನ ಪಾಶುಪತಾಸ್ತ್ರ ಕೇವಲ ಪೆಡಂಬುತ ಮಾತ್ರಮಯ್ಯ. ಪರಶಿವನಿಂದ ಪಡೆದ ಪಾಶುಪತಾಸ್ತ್ರ ನಿಂದಿಸಿದವನ ಕೈಗಾಳಿಗೆ ಅವನನ್ನು ಕೊಲ್ಲುತ್ತೇನೆ ಎಂದು ಪ್ರತಿಜ್ಞೆ ಮಾಡಿರುವೆ. ತಡವಿನೇಕೆ? ತಡೆ ಅರ್ಜುನ, ಬಾಣಗಳ ಪೆಟ್ಟಿನಿಂದ ಸ್ಫೂರ್ತಿ ತಪ್ಪಿ ಈಗೋ ಬಡಬಡಿಸುತ್ತಿರುವನು. ಈತನನ್ನು ಬಿಡಾರಕ್ಕೆ ಕರೆದೊಯ್ದು ಉಪಚರಿಸಲು ಮುಂದಾಗಿರಿ. ಆಗಲಿ ಪರಮಾತ್ಮ. ಅಣ್ಣ ಭೀಮಸೇನ, ಧರ್ಮರಾಜನೂ ಬಹಳ ನೊಂದಿದ್ದಾನೆ. ಈತನನ್ನು ಉಪಚರಿಸುತ್ತಾ ಇಲ್ಲೇ ಇರು, ನಾನು ಈಗಲೇ ರಣಭೂಮಿಗೆ ತೆರಳುತ್ತೇನೆ. ಅರ್ಜುನ, ನೀನೇ ಅಣ್ಣನ ಸಹಿತೋಪಚಾರಕ್ಕಾಗಿಯೇ ಇಲ್ಲಿಯೇ ಇರು, ನಾನೇ ರಣಭೂಮಿಗೆ ಹೋಗುತ್ತೇನೆ. ಅಗ್ರಜನಾದ ಧರ್ಮ ಮೂರ್ತಿಯನ್ನು ಮೋರ್ಚೆಗೊಳಿಸಿ ಮೃತ್ಯು ದೇವತೆಯನ್ನು ಬಡಿದಪ್ಪಿಸಿದಿರಿ. ಮಲಗಿಕೊಂಡಿದ್ದ ಕೋಳ ಸರ್ಪವನ್ನೇ ಕೆಣಕಿದಂತಾಗಿದೆ. ನನ್ನ ಕೈಯಲ್ಲಿರುವ ಗದೆಯಿಂದ ಕೌರವರ ವಂಶವನ್ನೇ ನಾಶ ಮಾಡುತ್ತೇನೆ. ಎಲ್ಲಿರುವಿರಿ, ಬನ್ನಿರಿ. ನಿಮ್ಮಲ್ಲಿ ಶಕ್ತಿ ಇದ್ದರೆ ಈ ಭೀಮಸೇನೊಂದಿಗೆ ಹೋರಾಡಿ ಉಳಿದುಕೊಳ್ಳಿರಿ. ಗರುಡನ ಬಾಯಿಗೆ ಸಿಕ್ಕ ಸರ್ಪದಂತೆ ಏಕೆ ಅಡಗಿಕೊಳ್ಳುವಿರಿ? ಏನು ಅರಿಯದ ಮುಗ್ಧ ಧರ್ಮ ಮೂರ್ತಿಯನ್ನು ಮೋರ್ಚೆಗೊಳಿಸಿ ಮೃತ್ಯು ದೇವತೆಯನ್ನು ನೀವೇ ಬಡಿದಪ್ಪಿಸಿದಂತಾಗಿದೆ ನಿಮ್ಮ ಸ್ಥಿತಿ. ನಿಮಗೆ ಮೃತ್ಯು ಸ್ವರೂಪವಾಗಿ ಬಂದಿರುವ ಈ ಭೀಮಸೇನನಿಗೆ ಎದುರಾಗಿ ಉಳಿದುಕೊಳ್ಳಿರಿ. ಭೀಮ, ಈ ಕೌರವನ ಸಹೋದರನಾದ ದುಶ್ಯಾಸನನ ಬಾಹುಬಲದ ಪರಾಕ್ರಮ ನೀನೇನು ಬಲ್ಲೆಯೋ? ಕೂಳ ಬಕಾಸುರನ ಎಂಜಲನ್ನು ತಿಂದು ಸಾಲದ ವಿರಾಟನ ಅರಮನೆಯಲ್ಲಿ ಅಡಿಗೆ ಪಟ್ಟನಾಗಿ ಕೈಯಲ್ಲಿ ಹುಟ್ಟನ್ನು ಹಿಡಿದು ಹೊಟ್ಟೆ ತುಂಬಿಸಿಕೊಳ್ಳುವ ನಿನಗೆ ಈ ರಣಭೂಮಿಯಲ್ಲಿ ಹಸಿದ ಹೆಬ್ಬುಲಿಯ ಬಾಯಿಗೆ ಜಿಂಕೆ ಮರೆ ತಾನಾಗಿಯೇ ಬಂದಾಯಿತು. ಈ ಭೀಮಸೇನನ ಬಾಹುಬಲದ ಪರಾಕ್ರಮ ನಿಲಗಿನ್ನು ತಿಳಿದಿಲ್ಲವೇ? ಏಕಚಕ್ರ ನಗರವು ಕೂಳ ಭಕಾಸುರನಿಗೆ ಆಹುತಿಯಾಗಲಿತ್ತು. ಭಕಾಸುರನಿಗೆ ಕಳುಹಿಸಿದ ಭಂಡಿ ಅನ್ನವನ್ನು ಭಕ್ಷಿಸಿ ಭರಿಮುಷ್ಟಿಯಿಂದಲೇ ಅವನ ದೇಹವನ್ನು ಜಜ್ಜಿ ಎರಡು ಇಬ್ಭೋಗವನ್ನಾಗಿ ಸೀಳಿ ಊರ ಹೆಬ್ಬೋಗಿಲಿಗೆ ಕಟ್ಟಿ ಪುರದ ಜನರಿಗೆ ಬಂದ ಇಪ್ಪತ್ತನ್ನು ಪರಿಹರಿಸಿದ ಈ ಕಡುಗಲಿಯೊಡನೆ ನಿನ್ನ ಪೌರುಷ ಎತ್ತರದ್ದು ಮಧಾಂಧ. ಅಂದು ತುಂಬಿದ ಸಭೆಯಲ್ಲಿ ನಮ್ಮ ಅರಸಿಯಾದ ದ್ರೌಪದಿಯ ಕೇಶಕ್ಕೆ ಕೈ ಹಾಕಿದ ನರೋದಮ. ಆ ಸಮಯದೊಳು ಎನ್ನೊಡಲುರಿ ಒಳ ಉರಿಯುತ್ತಿದ್ದ ಕೋಪ ಜ್ವಾಲೆಗೆ ಅಣ್ಣ ಧರ್ಮಜನ ಅನುಮತಿ ನನಗೆ ದೊರೆತಿದ್ದರೆ ಅಲ್ಲಿಯೇ ನಿನ್ನ ಮೋರಣ ಹೋಮ ನಡೆಯಲಿತ್ತು. ಆದರೆ ಧರ್ಮಾಗ್ನಿ ನನ್ನನ್ನು ತಡೆಯಿತು. ಆ ಸಮಯದಲ್ಲಿ ಪ್ರತಿಜ್ಞೆ ಮಾಡಿರುವೆನು. ಹೊಂಬನಾದ ಭೀಮ ಜೂಜಿನ ಯಾವದಲ್ಲಿ ಜೂಜಿನಲ್ಲಿ ರಾಜ್ಯವನ್ನು ಕಳೆದುಕೊಂಡು ಮತ್ತೆ ಪುನಃ ರಾಜ್ಯವನ್ನು ಬೇಡಲು ಬಂದಿರುವ ನಾಚಿಕೆ ಆಗುವುದಿಲ್ಲ ನಿಮಗೆ. ಕೆಂಬೀರ ಕೀಚಕ ಜರಾಸನನ್ನು ಕೊಂದಂತೆ ಅಷ್ಟು ಸುಲಭವಲ್ಲ ಈ ದುಶ್ಯಾಸನ ಕೊಲ್ಲುವುದು. ಹೊಟ್ಟೆ ಬಾಕ ಭೀಮ ನಪಂಸಕ ಅರ್ಜುನ ತಾನ ಮಾಡಿದ ಯುದ್ಧಕ್ಕೆ ಸಿದ್ಧನಾಗ. ದುಶ್ಯಾಸನ ಆ ಸಮಯವೇ ಇಂದು ಬಂದು ಒದಗಿದೆ. ಹಸಿದ ಹೆಬ್ಬುಲಿಯ ಬಾಯಿಗೆ ಜಿಂಕೆ ಮರೆ ತಾನೋಗಿಯೇ ಬಂದು ಸಿಕ್ಕಂತಾಯಿತು. ಎಲ ಎಲವೋ ನೀಚಾದಮ, ನೀನೆಂದು ಪತಿರ್ವತಿಯಾದ ದ್ರೌಪದಿಯ ವಸ್ತ್ರಾಪಹರಣಕ್ಕೆ ಕೈ ಹಾಕಿದೆಯೋ? ಅಂದ್ರೆ ಜಿಂಕೆ ಮರೆ ತಾನೋಗಿಯೇ ಬಂದು ಸಿಕ್ಕಂತಾಯಿತು. ಎಲ ಎಲವೋ ನೀಚಾದಮ, ನೀನೆಂದು ಪತಿರ್ವತಿಯಾದ ದ್ರೌಪದಿಯ ವಸ್ತ್ರಾಪಹರಣಕ್ಕೆ ಕೈ ಹಾಕಿದೆಯೋ? ಅಂದ್ರೇ ಮೃತ್ಯು ನಿನ್ನೆಗಲೇರಿತು, ಇಂದಿಗೆ ನಿನ್ನ ಬೂರುಣ ತೀರಿತು. ನೀನೆಂದು ಪತಿರ್ವತಿಯಾದ ದ್ರೌಪದಿಯ ವಸ್ತ್ರಾಪಹರಣಕ್ಕೆ ಕೈ ಹಾಕಿದೆಯೋ? ಅಂದ್ರೇ ಮೃತ್ಯು ನಿನ್ನೆಗಲೇರಿತು, ಇಂದಿಗೆ ನಿನ್ನ ಬೂರುಣ ತೀರಿತು. ನಿನ್ನ ತಾಯಿಯ ಬಸಿರು ಬರಿದೋಯಿತು, ಕೆಲವೇ ನಿಮಿಷಗಳಲ್ಲಿ ನಿನ್ನ ಮಾರಣ ಹೋಗಿ ಮೃತ್ಯು ನಿನ್ನೆಗಲೇರಿತು, ಇಂದಿಗೆ ನಿನ್ನ ಬೂರುಣ ತೀರಿತು. ನಿನ್ನ ತಾಯಿಯ ಬಸಿರು ಬರಿದೋಯಿತು, ಕೆಲವೇ ನಿಮಿಷಗಳಲ್ಲಿ ನಿನ್ನ ಮಾರಣ ಹೋಮ ನಡೆಯಲಿವುದು. ಓಂ ನೆನೆ ನಿನ್ನವರನ್ನು. ಅಣ್ಣ ಗೌರವೇಶ್ವರ ದುಶ್ಯಾಸನ, ನೀನು ಮಾಡಿದ ಪಾಪ ಕೃತ್ಯಕ್ಕೆ ಯಾರು ಇಲ್ಲದಾಯಿತೆ? ಸಂಧಾನಕ್ಕೆಂದು ಬಂದ ಕೃಷ್ಣನಾರೆಂಬುದನ್ನು ತಿಳಿಯದೆ ಮನ ಬಂದಂತೆ ಹೀಯಾಳಿಸಿ ಮಾತು ನೋಡಿದ ಪಾಪ ಅಂದರು ನೀವು. ಧರ್ಮರಾಜನ ಅನುಮತಿಯಂತೆ ನಡೆದುಕೊಂಡಿದ್ದರೆ ನಿಮಗಿಂತಹ ಸ್ಥಿತಿ ಬರುತ್ತಿತ್ತೆ. ಪಾಪ ಕೃತ್ಯಕ್ಕೆ ಹೇಸದ ನಿಮ್ಮಂತವರನ್ನು ಜಗತ್ತೇ ಕಣ್ತೆರೆದು ನೋಡಲಿ. ತಡ ಮಾಡದೆ ದ್ರೌಪದಿಯನ್ನು ಕರೆದುಕೊಂಡು ಬನ್ನಿರಿ. Thank you. ದ್ರೌಪದಿ, ತುಂಬಿದ ಸಭೆಯಲ್ಲಿ ನಿನ್ನನ್ನು ಅವಮಾನಿಸಿದ ಈ ಪಾಪಿಯ ಸ್ಥಿತಿ ಹೇಗಾಗಿದೆ ಎಂಬುದನ್ನು ನೋಡು. ಕಾಮ ದೃಷ್ಟಿಯಿಂದ ನೋಡಿದ ಇವನ ಕಣ್ಣುಗಳನ್ನು ಕೆತ್ತು ಭೀಷಾಡುವೆ. ವಸ್ತ್ರಾಪಹರಣಕ್ಕೆ ಕೈ ಹಾಕಿದ ಇವನ ಕೈಗಳನ್ನು ಈಗಲೇ ಕಟ್ಟಿಗೆ ಮುರಿದು ಹಾಕುವೆನು. ತುಂಬಿದ ಸಭೆಯಲ್ಲಿ ನಿನ್ನನ್ನು ಅವಮಾನಿಸಿದ ಈ ಪಾಪಿಯ ರಕ್ತ ಎಷ್ಟು ರುಚಿಯಾಗಿದೆ! ಹಾ ದ್ರೌಪದಿ, ನನ್ನ ಪ್ರತಿಜ್ಞೆಯಂತೆ ಇವನ ರಕ್ತವನ್ನು ನಿನ್ನ ಕೇಶಕ್ಕೆ ಹಚ್ಚಿ ಮುಡಿಗಟ್ಟುತ್ತೇನೆ. ಇನ್ನಾದರೂ ನಿನಗೆ ಸಂತೋಷವಾಯಿತೆ, ಆ ಪತ್ತಿನಲ್ಲಿ ನನ್ನನ್ನು ರಕ್ಷಿಸುವರು ಆರು ಇಲ್ಲ ಎಂದು ತುಚ್ಛ ಮಾತಿನಿಂದ ಎತ್ತರಿಸುತ್ತಿದ್ದೀಯಲ್ಲ, ನೋಡು ಈ ಪಾಪಿಯ ಸ್ಥಿತಿ ಹೇಗಾಗಿದೆ ಎಂಬುದನ್ನು. ಪತಿದೇವ, ಪಾಪ ದೃಷ್ಟಿಯಿಂದ ನೋಡಿದ ಕಾಮಾಂಧರಿಗೆ ಇಂಥದೇ ಶಿಕ್ಷೆ ಆಗಬೇಕು. ಇಂತಹ ಕ್ರೂರ ಹಿಂಸೆಯನ್ನು ನೋಡಿದಾಗಲೇ ಸಮಾಜವು ಎಚ್ಚೆತ್ತುಕೊಳ್ಳುತ್ತದೆ. ಅಂದಿನ ಪ್ರಜೆಗಳು ರಾಜರೇ ಪ್ರತ್ಯಕ್ಷ ದೇವರು ಎಂದುಕೊಂಡಿದ್ದರು. ಅರಸು ಮಕ್ಕಳು ಇಂಥ ಈ ಕೃತ್ಯಕ್ಕೆ ಕೈ ಹಾಕಿದರೆ ಭಗವಂತನು ಮೆಚ್ಚುವನೇ. ಆ ಸಮಯದಲ್ಲಿ ನನ್ನ ಅಣ್ಣ ನನ್ನ ಮಾನವನ್ನೇ ಕಾಪಾಡಿದ. ಇದುವರೆಗೆ ದುಶಾಸನ ವಧೆ ಸನ್ನಿವೇಶದಲ್ಲಿ ದೊಡ್ಡಾಟ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಹರಪನಹಳ್ಳಿ ತಾಲೂಕು ಹಲವಾಗುಲುವಿನ ರಮೇಶ್ ಆಚಾರ್ಯ ಮತ್ತು ಸಂಗಡಿಗರು. ಈಗ ಒಂದು ಚೌಡ್ಕಿ ಪದ ಕೇಳೋಣ. ಹಾಡುವವರು ಸಾಬವ್ವ ರಾಣವ್ವ ಗಸ್ತಿ. ಬೇಡಿದ ಬಗ್ಗೆ ಕೊಟ್ಟ ಕಾಲಕ ನಿನ್ನ ಮರಹೋರ ಎಲ್ಲ ಸುಮ್ಮನಿರೋರ ಬೇಡಿದ ಬಗ್ಗೆ ಕೊಟ್ಟ ಕಾಲಕ ನಿನ್ನ ಮರಹೋರ